ಬಹಳಷ್ಟು ಕಡಿಮೆ ಇದೆ. ಹೌದು ಹೌದು ಹೌದು. ಅವರು ಈ ರೀಸನ್ ಏನಪ್ಪ ಅಂದ್ರೆ ನಮ್ಮಲ್ಲಿ ನಾವು ಇಮ್ಯುನಿಟಿ ಜಾಸ್ತಿ ಇದೆ, ಆದ್ರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 10 ವರ್ಷಗಳಲ್ಲಿ ಪೆಸ್ಟಿಸೈಡ್ಸ್ ಏನ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಬ್ಯಾಂಡ್ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಒಂದು ಕ್ಯಾನ್ಸರ್ ಬರೋದಾಗ್ಲಿ, ಹಾರ್ಟ್ ಪ್ರಾಬ್ಲಮ್ ಬರೋದಾಗ್ಲಿ ಜಾಸ್ತಿ ಇರೋದ್ರಿಂದ, ಹೆವಿ ಮೆಟಲ್ಸ್ ಬಂದ್ರೆ ಮಕ್ಕಳಿಗೆ ಹೆಲ್ತಿಗೆ ಬಹಳ ಕಷ್ಟ. ಇವನ್ನೆಲ್ಲವನ್ನು ಅವರು ಏನ್ ಮಾಡಿದ್ದಾರೆ, ಒಂದು ಗೈಡ್ ಲೈನ್ ಆಗಿ ಮಾಡಿ ಇದೇ ನ್ಯಾಚುರಲ್ ಬೆಳೆನ ಆರ್ಗ್ಯಾನಿಕ್ ಅಂತ ಒಂದು ಸ್ಟ್ಯಾಂಡರ್ಡೈಸ್. ಇದು ನಮ್ಮ ದೇಶದ ರೈತರಿಗೆ ಗೊತ್ತಾಯ್ತು ಅಂದ್ರೆ ನಾವೆಷ್ಟು ನಮ್ಮ ಬೆಳೆಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಳ್ಳೆ ಬೆಲೆಯಲ್ಲಿ ಕಳಿಸ್ಬೇಕಂದ್ರೆ ಇವೆಲ್ಲವನ್ನು ನಾವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನ ಸಾಮಾನ್ಯ ರೈತನಿಗೆ ಸಾಧ್ಯನಾ, ಇದರೆಲ್ಲ ನಾಲೆಜ್ ಸಿಗುತ್ತಾ ಅನ್ನೋದೊಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಇದಕ್ಕೆ ತಕ್ಕ ಮಟ್ಟಿಗೆ ಎಜುಕೇಶನ್ ಬೇಕೇ ಬೇಕು, ಅಂದ್ರೆ ಅವೇರ್ನೆಸ್ ಬೇಕೇ ಬೇಕು. ಇದನ್ನ ನಾವು ತಿಳ್ಕೊಂಡಾಗ ಮಾತ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗಕ್ ಸಾಧ್ಯ. ಇದಲ್ದನೆ ನಾವೇನ್ ಮಾಡಿದೀವಿ ಸರ್, ನಮ್ಮ ಹೊಲದಲ್ಲಿ ಒಂದು ವೆರೈಟಿ ಗಿಡಗಳನ್ನ ಹಾಕಿದ್ವಿ, ದಶಪರ್ಣಿ ಅಂತ ಒಂದು ಮಾಡ್ತೀವಿ. 10 ದಿನಸಿನ ಎಲೆಗಳಿಂದ ಗಿಡಗಳ ದಿನಸಿನ ಎಲೆಗಳಿಂದ ಒಂದು ಒಂದು ವಾರ ನೆನೆಟ್ಟು ಅದನ್ನ ಫಿಲ್ಟರ್ ಮಾಡಿ ಅದನ್ನೇ ಪೆಸ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆ. ಇದರಿಂದ ಏನಾಗುತ್ತೆ, ರೈತನಿಗೆ ಒಂದು ಖರ್ಚು ಕಡಿಮೆ ಆಗುತ್ತೆ, ಹೌದು. ಎರಡನೇದು ಬೆಳೆ 100% ಆರ್ಗ್ಯಾನಿಕ್. ಇದಲ್ದನೆ ನಾವು ಸುತ್ತ ಹೊಲ ಸುತ್ತ ಏನ್ ಮಾಡಿದೀವಿ ಸರ್, ವಿಂಡ್ ಬ್ಯಾರಿಯರ್ ಅಂತ, ವಿಂಡ್ ಬ್ರೇಕರ್, ಬೇರೆ ಹೊಲಗಳಿಂದ ಬರ್ತಕ್ಕಂತ ಪೊಲ್ಯೂಷನ್ ನಿಂದ್ರಿಸೋ ಸಲುವಾಗಿ ಸುತ್ತ ಹೊಲ ಸುತ್ತ ಹೆಬ್ಬೇವು, ಸಿಲ್ವರ್ ಓಕು, ಟೀಕುಡ್ಡು, ಬ್ಯಾಂಬು, ಮತ್ತೆ ಬೇರೆ ಬೇರೆ ವಿಧಗಳ ಒಂದು 20 ದಿನಸಿನ ಗಿಡಗಳನ್ನ ನಾನು ಬಾರ್ಡರ್ ಅಲ್ಲಿ ಹಾಕಿದೆ. ಗಾಳಿ ತಡೆ ಅಂತ ಹೇಳಿ ಕೆಲಸ ಮಾಡ್ತಾರೆ, ಗಾಳಿ ತಡೆ ಅಂತ. ಸೊ ದಶಪರ್ಣಿಗೆ ಒಂದು 10 ವೆರೈಟಿ ಗಿಡಗಳನ್ನ ಒಂದು ಸಪರೇಟ್ ವಿಂಗ್ ಮಾಡಿ ಹಾಕಿದೆ. ಇದಲ್ಲದೇನೆ ಎಲ್ಲಾ ತರದ ನನ್ನ ಹೊಲದಲ್ಲಿ ನೀವು ತೆಂಗು ನೋಡ್ಬೋದು, ನೀವು ಮಾವಿನ ಹಣ್ಣನ್ನು ನೋಡ್ಬೋದು, ಸೀತಾಫಲ ನೋಡ್ಬೋದು, ಮತ್ತೆ ಗೋವಾ ನೋಡ್ಬೋದು, ಬಾರೆಹಣ್ಣಿನ ಗಿಡ ನೋಡ್ಬೋದು, ನೆಲ್ಲಿಕಾಯಿ ಗಿಡ ನೋಡ್ಬೋದು, ನೀರ್ಲೆಣ್ಣಿನ ಗಿಡ ನೋಡ್ಬೋದು. ಎಲ್ಲವನ್ನೂ ಒಂದು ನಮ್ದೇ ಆದ ಒಂದು ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಮನೆಗೆ ಅಂತೇಳಿ ಎಲ್ಲಾ ವೆರೈಟಿ ಗಿಡಗಳನ್ನ ಹಾಕಿದೆ. ಇದು ಒಂದು ಒಂದು ಸಹಜ ಸಮಗ್ರ ಸಾವಯವ ಕೃಷಿ ಅಂತಾನೆ ಕರೆಯಬಹುದು. ಈಗ ಈ ನಿಮ್ಮ ನುಗ್ಗೆ ಏನು ಬೇಸಾಯ ಮಾಡ್ತಾ ಇದ್ದೀರಿ, ಇದು ಎಷ್ಟು ಕ್ಷೇತ್ರದೊಳಗ ನುಗ್ಗೆ ಗಿಡಗಳಿದ್ದಾವೆ, ಮತ್ತೆ ಎಷ್ಟು ಗಿಡಗಳಿದ್ದಾವೆ, ಕಲ್ಟಿವೇಶನ್ ಪ್ರಾಕ್ಟೀಸ್ ಯಾವ ರೀತಿ ಅವನ್ನ ನೀವು ನೋಡ್ಕೊಳ್ತಾ ಇದ್ದೀರಿ? 3 ವಿಧದಲ್ಲಿ ನಾವು ಎಲೆನ ಕೃಷಿ ಮಾಡಬಹುದು, ನುಗ್ಗೆ ಎಲೆನ. ಒಂದು ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಕರಿತೀವಿ, ಇನ್ನೊಂದು ಮೀಡಿಯಂ ಡೆನ್ಸಿಟಿ ಅಂತ ಕರಿತೀವಿ, ಇನ್ನೊಂದು ಲೋ ಡೆನ್ಸಿಟಿ ಅಂತ ಕರಿತೀವಿ. ಇದು ಮೂರುದು ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಇದೆ. ಹೈ ಡೆನ್ಸಿಟಿ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದಾಗ ನಮ್ಮ ಮಣ್ಣಿನ ಗುಣಧರ್ಮ ಮತ್ತು ನಮ್ಮ ಸಾಂದ್ರತೆ ಜಾಸ್ತಿ ಇರೋದ್ರಿಂದ, ಗಿಡದ ಸಾಂದ್ರತೆ ಜಾಸ್ತಿ ಗಿಡಗಳನ್ನ ಹಾಕಿರೋದ್ರಿಂದ, ಹೈ ಡೆನ್ಸಿಟಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ರಿಪೀಟ್ ಆಗಿ 2 ಇಯರ್ಸ್ ಆದ್ಮೇಲೆ ಮತ್ತೆ ನೀವು ಕಲ್ಟಿವೇಶನ್ ಮಾಡೋಕೆ ಹೋಗ್ಬೇಕಾಗತ್ತೆ. ಮತ್ತೆ ರೀಕಲ್ಟಿವೇಶನ್ ಲ್ಯಾಂಡ್ ನ ಪ್ಲಾವಿಂಗ್ ಮಾಡಿ ಮತ್ತೆ ಗಿಡ ತೆಗೆದು ಮತ್ತೆ ಬೀಜ ಬಿತ್ತಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ನಿಮ್ಗೆ ಈಲ್ಡ್ ಜಾಸ್ತಿ ಬರುತ್ತೆ, ಆದ್ರೆ ನೀವು ವೀಡ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಅಂತ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಮತ್ತೆ ಬಿತ್ತನೆ ಮಾಡೋದು, ಮತ್ತೆ ಬೆಳೆಸೋದು, ಮತ್ತೆ ಇದು ಮಾಡೋದು ಒಂದು 3 ತಿಂಗಳ ಪ್ರಕ್ರಿಯೆ ಇರುತ್ತೆ. ಒಂದ್ಸಲ ಬೀಜ ಬಿತ್ತಿದ ಮೇಲೆ 3 ತಿಂಗಳಾದ್ಮೇಲೆ ಫಸ್ಟ್ ಕಟಾವ್ ಬರುತ್ತೆ, ಸೆಕೆಂಡ್ ಕಟಾವ್ ಎವ್ರಿ 60 ಡೇಸ್ಗೆ ಒಂದ್ಸಲ ಬರುತ್ತೆ. ಆ ಒಂದು ಡೆನ್ಸಿಟಿ ಮಾಡೆಲ್ ಏನಾಗುತ್ತೆ ಅಂದ್ರೆ ನಿಮ್ಗೆ ವೀಡ್ ಮ್ಯಾನೇಜ್ಮೆಂಟ್ ಆಗ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗ್ಲಿ ಟಫ್ ಆಗುತ್ತೆ. ಸೊ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಲಾಭನೂ ಜಾಸ್ತಿ ಇದೆ. ಅದೇ ಮೀಡಿಯಂ ಡೆನ್ಸಿಟಿ ಹೋದಾಗ ಅಥವಾ 3x3 ಅಥವಾ 6x6 ಹೋದಾಗ, 6x6 ಓದಿದ್ರೆ ಅಂದ್ರೆ ನೀವು ಚಿಕ್ಕ ಟ್ರ್ಯಾಕ್ಟ್ರಿಲೇನೆ ನೀವು ನಿಮ್ ಕಸನ ತೆಗಿಯೋದನ್ನ ವೀಡ್ ಮ್ಯಾನೇಜ್ಮೆಂಟ್ ನ 80% ಮಾಡ್ಕೋಬಹುದು. ಅವಾಗ ಏನಾಗುತ್ತೆ ಅಂದ್ರೆ ನೀವು ಲೈನ್ ಅಲ್ಲಿ ಇರೋದ್ ಮಾತ್ರ ಕಸ ತಕೊಳ್ಳಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಅಲ್ಲಿ ನಿಮ್ಗೆ ಈಲ್ಡ್ ಕಡಿಮೆ ಬಂದ್ರು ನಿಮ್ದು ಖರ್ಚು ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಆದ್ರೆ ಓವರ್ ದ ಟೈಮ್ ನೀವು ಸ್ಪ್ಯಾನ್ ತಗೊಂಡಾಗ, 3 ವರ್ಷ ತಗೊಂಡಾಗ, ನಿಮ್ಗೆ ಕಂಪ್ಲೀಟ್ ಆಗಿ ಅದ್ರದ್ದು ರೆವಿನ್ಯೂ ಇದ್ರ ರೆವಿನ್ಯೂ ಎರಡು ಮ್ಯಾಚ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಂದು ಲೋ ಡೆನ್ಸಿಟಿ ಈಗ ಟ್ರೈ ಮಾಡಿದೀವಿ ಸರ್, ಈಗ ಒಂದು 20 ಎಕರೆ ಮಾಡ್ತಾ ಇದೀವಿ. ಅದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಾವು 10x10 ಹಾಕಿದ್ವಿ, ಒಂದು ಗಿಡದಿಂದ ಗಿಡಕ್ಕೆ 10 ಫೀಟ್, ಲೈನ್ ಟು ಲೈನ್ 10 ಫೀಟ್. ಇದು ಲಾಂಗ್ ಡ್ರೈವ್ ಅಂತ ಕರಿತೀವಿ ಸರ್, ಇದು 20 ವರ್ಷದ ತನಕ ಗಿಡ ಉಳಿತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಒಂದಕ್ಕೊಂದು ಪ್ಲಾಂಟ್ ಟು ಪ್ಲಾಂಟ್ ಡಿಸ್ಟೆನ್ಸ್ ಇರೋದ್ರಿಂದ ಅದಕ್ಕೆ ನ್ಯೂಟ್ರಿಷನ್ ಸರಿಯಾಗಿ ಸಿಗುತ್ತೆ, ರೂಟ್ ಜೋನ್ ಕರೆಕ್ಟ್ ಆಗಿ ಆಗುತ್ತೆ. ನೀವು ಕಸನು ದೊಡ್ಡ ಟ್ರ್ಯಾಕ್ಟ್ರಿ ಅಥವಾ ಸಣ್ಣ ಟ್ರ್ಯಾಕ್ಟ್ರಿ ಅಪ್ ಟು ಬಾಟಮ್ ವರೆಗೂ ತೆಗಿಬೇಕು. ಅದೇ ಲೋ ಡೆನ್ಸಿಟಿ ಹಾಕಿದಾಗ ಅಥವಾ ಅಲ್ಟ್ರಾ ಹೈ ಡೆನ್ಸಿಟಿ ಹಾಕಿದಾಗ ನಿಮ್ಗೇನಾಗುತ್ತೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಬಹಳ ಕಡಿಮೆ ಡಿಸ್ಟೆನ್ಸ್ ಇರುತ್ತೆ, ಒಂದೂವರೆ ಫೀಟ್, ಎರಡು ಫೀಟ್ ಇರುತ್ತೆ, ಮೂರು ಫೀಟ್ ಇರುತ್ತೆ. ಅಲ್ಲೇನಾಗುತ್ತೆ ಒಂದಕ್ಕೊಂದು ಗಿಡ ಕಾಂಪಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಯಾವ್ದು ಬಲಿಷ್ಠವಾಗಿ ಬೆಳೆದಿರುತ್ತೋ ಅದು ಉಳಿದ ಗಿಡದನ್ನೆಲ್ಲ ನ್ಯೂಟ್ರಿಷನ್ ತಗೊಂಡು ಆ ಗಿಡ ಬೆಳೆಯಕ್ ಬಿಡಲ್ಲ. ಅದಕ್ಕೆ ನೀವು ಜಾಸ್ತಿ ಇನ್ಪುಟ್ ಕೊಡ್ಬೇಕಾಗತ್ತೆ ಅಂದ್ರೆ ಎಲ್ಲದಕ್ಕೂ ಮ್ಯಾನೇಜ್ ಮಾಡಕ್ಕೆ. ಆ ಒಂದು ಮಾಡೆಲ್ ಏನಾಗುತ್ತೆ ಅಂದ್ರೆ ಸರ್ ಜಾಸ್ತಿ ನಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲೋ ಡೆನ್ಸಿಟಿ ಮಾಡಿದಾಗ 10x10 ಅಥವಾ 8x8 ಹಾಕಿದಾಗ ಲಾಂಗ್ ಡ್ರೈವ್ ಅಂದ್ರೆ ಒಂದು ಒಂದ್ಸಲ ಬರಕ್ ಲೇಟ್ ಆಗ್ಬಹುದು ಗಿಡ, ದಪ್ಪ ಒಂದು ಕಾಂಡ, ಒಂದು 3 inch ಕಾಂಡ ಬೆಳೆದ್ಮೇಲೆ ನೀವು ಕಟಾವ್ ಮಾಡಿಬಿಟ್ರೆ ಒಂದು 2 feet ನಿಮಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಆಗುತ್ತೆ, ಯಾಕಂದ್ರೆ ರೂಟ್ ಜೋನ್ ಚೆನ್ನಾಗಿ ಆಗುತ್ತೆ ಮತ್ತು ನಿಮ್ ಗೊಬ್ಬರ ಖರ್ಚು ಕಡಿಮೆ ಬರುತ್ತೆ. ಆದ್ರೆ ಇನಿಷಿಯಲಿ ಇನ್ಕಮ್ ಕಡಿಮೆ ಆಗ್ಬಹುದು, ಬಟ್ ನೆಕ್ಸ್ಟ್ 9 months ಆದ್ಮೇಲಿಂದ ನಿಮ್ಗೆ ಇನ್ಕಮ್ ಇಸ್ ಆಸ್ ಗುಡ್ ಆಸ್ ಮೀಡಿಯಂ ಆರ್ ಅಲ್ಟ್ರಾ ಹೈ ಡೆನ್ಸಿಟಿ. ಬಟ್ ಮ್ಯಾನೇಜಬಿಲಿಟಿ ಬಹಳ ಈಸಿ ಆಗುತ್ತೆ, ಸರಳ ಆಗ್ತದೆ, ಬಹಳ ಸರಳ ಆಗುತ್ತೆ. ಬಟ್ ನಿಮ್ಗೆ ಮತ್ತೆ ಬಿತ್ತದ ಅವಶ್ಯಕತೆ ಇರಲ್ಲ, ನಿಮ್ಗೆ ಒಂದು 5 or 10 years ತನಕ ಬೆಳೆಯದ ಅವಶ್ಯಕತೆ ಇರಲ್ಲ. ಇದನ್ನ ಒಬ್ಬೊಬ್ರು ಒಂದೊಂದ್ ತರ ತಗೋತಾರೆ. ಈಗ ಆಂಧ್ರ ಭಾಗದಲ್ಲಿ ಹೋದ್ರೆ ಅವರು ಮಾಸ್ ಅಂಡ್ ಮಾಡೋದ್ರಲ್ಲಿ ಜಾಸ್ತಿ ಐಡೆನ್ಸಿಟಿ ಮಾಡ್ತಾರೆ, ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೆ, ದುಡ್ಡನ್ನು ತೆಗಿತಾರೆ. ಆದ್ರೆ ಅವ್ರಿಗೆ ಖರ್ಚುನು ಅಷ್ಟೇ ಬರುತ್ತೆ, ತಡ್ಕೊಳ್ಳೋ ಶಕ್ತಿ ಇರುತ್ತೆ. ನಮ್ಮಂತ ಉತ್ತರ ಕರ್ನಾಟಕ ಭಾಗದವರು ನಾವು ಕಡಿಮೆ ಖರ್ಚಲ್ಲಿ ಬೆಳೆಯಕ್ಕೆ ನೋಡ್ಬೇಕು. ಇನ್ ಇನ್ಪುಟ್ ವರ್ಮಿ ಕಾಂಪೋಸ್ಟ್, ಸಗಣಿ ಗೊಬ್ಬರದ್ದು ಸರಿಯಾಗಿ ನೀವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ, ಜೀವಾಮೃತ ಕೊಡ್ತಾ ಇದ್ರೆ ಮತ್ತೇನು ಬೇಕಾಗಿದೆ. ನಿಮ್ದು ಸಾಯಿಲ್ ಟೆಸ್ಟ್, ವಾಟರ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಫ್ರೀಕ್ವೆಂಟ್ ಆಗಿ ಇಯರ್ ಆನ್ ಇಯರ್ ಮಾಡಿದಾಗ ಕಾರ್ಬನ್ ಕಾಂಟೆಂಟ್ ಎಷ್ಟಿದೆ, ನಾವು ಯಾವ ತರ ಗ್ರೀನ್ ಮೆನ್ಯೂರ್ ಹಾಕಿ ಜಾಸ್ತಿ ಕಾರ್ಬನ್ ಕಾಂಟೆಂಟ್ ಜಾಸ್ತಿ ಮಾಡ್ತಾ ಇದೀವಿ, ಸಾರಜನಕನ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀವಿ, ಗಿಡಕ್ಕೆ ಎಷ್ಟು ಮುಟ್ತಾ ಇದೆ, ಮತ್ತೆ ಅಮಿನೋ ಆಸಿಡ್, ಯುಮಿಕ್ ಆಸಿಡ್ಗಳನ್ನ ನಾವು ಮ್ಯಾನೇಜ್ಡ್ ಆಗಿ ಕೊಟ್ಟಾಗ ಗಿಡಗಳ ಗ್ರೋತ್ ನೋಡೋದ್ರಲ್ಲಿ ಒಂದು ಸಹಾಯಕಾರಿ ಸಿಗುತ್ತೆ. ಅದಕ್ಕೆ ನಮ್ಮ ಲೋಕಲ್ ಇರತಕ್ಕಂತ ಅಗ್ರಿಕಲ್ಚರ್ ಆಫೀಸರ್ಸ್, ಹಾರ್ಟಿಕಲ್ಚರ್ ಆಫೀಸರ್ಸ್ ಹೆಲ್ಪ್ ತಗೊಳ್ಬಹುದು. ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಇತ್ತು ಅಂದ್ರೆ ಸಾಯಿಲ್ ಟೆಸ್ಟ್ ಫ್ರೀಕ್ವೆಂಟ್ ಆಗಿ ವಾಟರ್ ಟೆಸ್ಟ್ ಮಾಡೋದ್ರಿಂದ ಒಳ್ಳೆಯ ಒಂದು ನಾವು ಮ್ಯಾನೇಜಬಿಲಿಟಿ ಮಾಡಬಹುದು. ಈಗ ತಾವು ಉತ್ಪನ್ನ ಯಾವ್ಯಾವ ತಯಾರು ಮಾಡ್ತಾ ಇದ್ದೀರಿ ಸರ್? ಉತ್ಪನ್ನ ಅಂತ ಬಂದಾಗ ನಾನು ಮೊದಲೇ ಹೇಳಿದ ಹಾಗೆ ನಾವು ಪೌಡರ್ ಪ್ಯಾಕಿಂಗ್ ಮಾಡಿದೀವಿ, ಓಕೆ, 100 gram ಮಾಡೆಲ್ ಅಲ್ಲಿ ಕ್ಯಾಪ್ಸುಲ್ಸ್, ವೆಜಿಟೇರಿಯನ್ ಕ್ಯಾಪ್ಸುಲ್ಸ್ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಸ್ಕೊಂಡು, ದೇ ಆರ್ ನಾಟ್ ಜೆಲಿಟಿನ್ ಕ್ಯಾಪ್ಸುಲ್ಸ್. ಎಲ್ಲರಿಗೂ ಏನಿರುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ ಕ್ಯಾಪ್ಸುಲ್ಸ್ ಅಪ್ಪ ಅವನ್ನ ನಾವು ತಗೋಬಾರ್ದು ಅನ್ನೋ ಭಾವನೆ ಇರುತ್ತೆ. ಇಲ್ಲಿ ಆರ್ಗ್ಯಾನಿಕ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಆರ್ಗ್ಯಾನಿಕ್ ಸರ್ಟಿಫೈಡ್ ಕ್ಯಾಪ್ಸುಲ್ ಯೂಸ್ ಮಾಡ್ಬೇಕು, ಆರ್ಗ್ಯಾನಿಕ್ ಅಂತ ಕರೆಸ್ಕೋಬೇಕಂದ್ರೆ ಅದಕ್ಕೊಂದು ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ ದಾಟ್ಲಾರ್ದೇನೆ ನಾವು ಮಾಡ್ಬೇಕು. ಅದಕ್ಕೆ ಕ್ಯಾಪ್ಸುಲ್, ವೆಜಿಟೇರಿಯನ್ ಕ್ಯಾಪ್ಸುಲ್ ಯೂಸ್ ಮಾಡಿ ನಾವು ಇದೇ ಆರ್ಗ್ಯಾನಿಕ್ ಪೌಡರ್ ನ ಅದ್ರೊಳಗೆ ಫಿಲ್ ಮಾಡಿ ಅದಕ್ಕೆ ಕ್ಯಾಪ್ಸುಲ್ ಆಗಿ ಒಂದು ಪ್ರಾಡಕ್ಟ್ ಮಾಡಿದೀವಿ ಸರ್. ಅದು 120 capsules, 60 capsules, 30 capsules ಬಾಟಲ್ ಅಲ್ಲಿ ಬರುತ್ತೆ. ಮೂರನೇದೇನಪ್ಪ ಅಂದ್ರೆ ನಾವು ಟ್ಯಾಬ್ಲೆಟ್ಸ್ ಮಾಡಿದೀವಿ ಸರ್. ಅಂದ್ರೆ ಸೇಮ್ ಮರಿಂಗ ಪೌಡರ್ ನ ಬೈಂಡಿಂಗ್ ಏಜೆಂಟ್ ಯೂಸ್ ಮಾಡಿ ಟ್ಯಾಬ್ಲೆಟ್ ಮಾಡಿರ್ತೀವಿ. ಟ್ಯಾಬ್ಲೆಟ್ ಅಲ್ಲಿ 500 mg ಇರುತ್ತೆ, ಎಲ್ಲವೂ 500 mg ಮಾಡೆಲ್ ಅಲ್ಲೇ ಮಾಡಿದ್ವಿ. ರೀಸನ್ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳು ತಗೊಂಡ್ರು ಬರಬೇಕು, ದೊಡ್ಡವ್ರು ತಗೊಂಡ್ರು ಬರಬೇಕು. ಸೊ 500 mg ಮಾಡೆಲ್ ಅಲ್ಲಿ ಟ್ಯಾಬ್ಲೆಟ್ಸ್ ಮಾಡಿದೀವಿ ಸರ್. ನಾಲ್ಕನೇದು ಏನಪ್ಪ ಅಂತಂದ್ರೆ ನಾವು ಈಗ ಮೊರಿಂಗ ಆಯಿಲ್ ಅಂತ ಏನ್ ಹೇಳಿದೆ ಅದು ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಮೊರಿಂಗ ಕಾನ್ಫರೆನ್ಸ್ ಅಲ್ಲಿ ಲಾಂಚ್ ಮಾಡಿದ್ವಿ. ಅದರಿಂದ ಬೇರೆ ಬೇರೆ ಬೆನಿಫಿಟ್ಗಳು ಹೇಳ್ತೀನಿ ಸರ್. ಆಮೇಲೆ ಇದು ಒಂದು ಪ್ರಾಡಕ್ಟ್ ಅಲ್ಲದೆ ಈಗ ರೀಸೆಂಟ್ ಆಗಿ ನಾವು ಸೂಪ್ ಪೌಡರ್ ಒಂದು ಟ್ರಯಲ್ ಮಾಡಿದೀವಿ, ಒಂದು ಸೂಪ್ ಪೌಡರ್ ಮತ್ತು ಟೀ ಬ್ಯಾಗ್ಸ್, ಗ್ರೀನ್ ಟೀ ಬ್ಯಾಗ್ಸ್ ಅದನ್ನು ಬಿಡ್ತಾ ಇದೀವಿ ಮಾರ್ಕೆಟ್ ಶಾಪ್ಗೆ. ಇನ್ನು ಟ್ರಯಲ್ ಎಲ್ಲ ಆಗಿದೆ, ಡೇಟಾ ಶೀಟ್ ರೆಡಿ ಆಗಿದೆ. ಅದಾದ್ಮೇಲೆ ಇನ್ನೊಂದು ಎನರ್ಜಿ ಬಾರ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಪೆಷಲಿ, ಈಗೇನು ಸ್ಕೂಲ್ ಮಕ್ಕಳು ಜಾಸ್ತಿ ಚಾಕ್ಲೇಟ್ ಮತ್ತು ಬೇರೆ ಬೇರೆ ದಿನಸುಗಳು ತಿಂತಾ ಇದ್ದಾರೆ, ಅದೇ ದಿನದಲ್ಲಿ ಶೇಂಗಾ ಮತ್ತು ಬೆಲ್ಲ ಮತ್ತು ಇಲಾಚಿ ಜೊತೆ ಇದನ್ನ ಮಿಕ್ಸ್ ಮಾಡಿ ಒಂದು ಎನರ್ಜಿ ಬಾರ್ ಅನ್ನ ಟ್ರಯಲ್ ಮಾಡಿದ್ವಿ. ಅದು ಹೊರಗಡೆ ಇನ್ನೊಂದು ಕೆಲವು ದಿನಗಳಲ್ಲಿ ಬರುತ್ತೆ. ಅದೊಂದು ಈ ಮೂರು ಪ್ರಾಡಕ್ಟ್ ಈಗ ಅಪ್ಕಮಿಂಗ್ ಅಲ್ಲಿ ಇದಾವೆ. ಇದಲ್ದೇನೆ ನಾವು ಹೊಸದಾಗಿ ಒಂದು 2-3 ಫುಡ್ ಪ್ರಾಡಕ್ಟ್ ಕಂಪನಿಗಳ ಜೊತೆ ಮಾತುಕತೆ ಆಡಿದೀವಿ. ಈಗ ನೂಡಲ್ಸ್ ಮತ್ತು ಕುಕ್ಕೀಸ್ ಎರಡನ್ನು ಬಿಡ್ತಾ ಇದ್ರು ಡಯಾಬಿಟಿಕ್ ಪೇಷಂಟ್. ಕುಕ್ಕೀಸ್ ಅಲ್ಲಿ ನುಗ್ಗೆನ ಪುಡಿನ ಸ್ವಲ್ಪ ಮಟ್ಟಿಗೆ ಆಡ್ ಮಾಡಿ ರಾಗಿ ಮತ್ತು ಮಿಲೆಟ್ ಪ್ರಾಡಕ್ಟ್ ಗಳ ಜೊತೆ, ಒಂದು ಧಾನ್ಯಗಳ ಜೊತೆ ಆ ಕುಕ್ಕೀಸ್ ನ ಒಂದು ಸ್ಪೈಸಿ, ಒಂದು ಪ್ಲೇನ್, ಒಂದು ಚಾಕ್ಲೇಟ್, ಮೂರು ತರದ ಒಂದು ಕುಕ್ಕಿಗಳನ್ನ ಹೊರತರೋ ಪ್ರಯತ್ನದಲ್ಲಿ ಇದೆ ಸರ್.

ಭೂಮಿ ಹದ ಮಾಡೇಟ್ಟಾನ ಒಕ್ಕಲ ಗೂಡಿನ ಮೇಯ ಒಕ್ಕಲಿಗ ದೊಡ್ಡದಾನ ಭೂಮಿ ಹದ ಮಾಡೇಟ್ಟಾನ ಭೂಮಿ ಹದ ಮಾಡೇಟ್ಟಾನ ಮಳಿರಾಯ ಮಾತ ಕೊಟ್ಟಂತೆ ಬಂದಾನ ಭೂಮಿ ಹದ ಮಾಡೇಟ್ಟಾನ ಮಳಿರಾಯ ಮಾತ ಕೊಟ್ಟಂತೆ ಬಂದಾನ ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ ದಿಂಡ ಮಂಡಿಯ ಸಜ್ಜು ಬಂಡಿ ಒಳಗಿಟ್ಟುಕೊಂಡು ಬಿತ್ತಿ ಬರಲಾಕ ಹೊಂಟಾನ ಬಿತ್ತಿ ಬರಲಾಕ ಹೊಂಟಾನ ಒಕ್ಕಲಿಗ ಬುತ್ತಿಯ ಗಂಟ ಮರತಾನಾ